ಅದು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಸ್ಪ್ರೇ ಮಾಡೋದ್ರಿಂದ, ಯಾಕಂದ್ರೆ ಇದನ್ನ ಆಲ್ರೆಡಿ ಟ್ರಯಲ್ ಮಾಡಿ ಉಡುಪಿ ಎಲ್ಲಾ ಕಡೆ ಇಲ್ಲೆಲ್ಲ ಟ್ರಯಲ್ ಮಾಡಿ ಭೂ ಸಮೃದ್ಧಿ ಪ್ರಾಜೆಕ್ಟ್ ಅಲ್ಲೆಲ್ಲ ಟ್ರಯಲ್ ಮಾಡಿದ್ದಾರೆ, ತುಂಬಾ ಸಕ್ಸಸ್ ಆಗಿದೆ. ಸೊ ಇದರಿಂದ ಅಂದ್ರೆ ಇದನ್ನ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ನಾವು ಹೇಳಿದೀವಿ ಅಂತ ಕೆಲವು ರೈತರು 5 ಗ್ರಾಮು 7 ಗ್ರಾಮು ಸ್ಪ್ರೇ ಮಾಡೋ ಚಾನ್ಸಸ್ ಇದೆ, ಯಾಕಂದ್ರೆ ಇಳುವರಿ ಜಾಸ್ತಿ ಬರಲಿ ಅಂತ. ಬಟ್ ನಾವು ಇದು ಜಾಸ್ತಿ ಸ್ಪ್ರೇ ಮಾಡಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ, ಯಾಕಂದ್ರೆ ಗಿಡಕ್ಕೆ ಸ್ಕಾರ್ಚಿಂಗ್ ಅಂದ್ರೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇದೆ. ಏನು ಬೆಂಡೆಗೆ 2 ಗ್ರಾಂ ಅಷ್ಟೇ, ಅದೇ ಕುಂಬಳ ಜಾತಿಗಾದ್ರೆ 1 ಗ್ರಾಂ ಅನ್ನ ಶಿಫಾರಸು ಮಾಡ್ತೀವಿ. ಈ ಟೊಮೆಟೊ ಬದನೆಗಾದ್ರೆ 5 ಗ್ರಾಂ ಅಷ್ಟು ಶಿಫಾರಸು ಮಾಡುವಂತದ್ದಿದೆ. ಸೊ ಶಿಫಾರಸು ಮಾಡಿದಷ್ಟು ಬಳಕೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಜೊತೆಗೆ AMC ಏನು ಸಾವಯವ ಜೊತೆಗೆ AMC ಕೂಡ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸಂರಕ್ಷಣೆ ಮಾಡ್ಬೋದು, ಪ್ಲಸ್ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಆದಷ್ಟು ಕಡಲೆ ಹಿಂಡಿಯನ್ನ ಅವಾಯ್ಡ್ ಮಾಡಬೇಕು. ಇಲ್ಲಿ ಮಾಡೋ ತಪ್ಪದೆ, ಜನರು ಕಡಲೆ ಹಿಂಡಿನ ನೆನೆಸಿಟ್ಟು ತದನಂತರ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಳೆಗಾಲದಲ್ಲಿ ಶಿಲೀಂಧ್ರ ರೋಗ ಬೆಳವಣಿಗೆ ಆಗ್ತದೆ, ಪ್ಲಸ್ ಮಣ್ಣಿನ ಸತ್ವ ಕೂಡ ಕಳ್ಕೊಳ್ತದೆ. ಮತ್ತೆ ಇನ್ನ ಕೆಲವರು ರೈತರು ಏನ್ ಮಾಡ್ತಾರೆ ಅಂದ್ರೆ, ನಾನು ಕೇಳಿದೀನಿ ಇತ್ತೀಚೆಗೆ, ಅಂದ್ರೆ ಏನ್ ಮಾಡ್ತಾರೆ, ನೆನೆಸಿಡ್ತಾರಲ್ಲ 8 ಗಂಟೆ ಕಾಲ ನೆನೆಸಿಡ್ತಾರ, ಮತ್ತೆ ಅದನ್ನ ಟೈಟ್ ಆಗಿ ಕಟ್ಟಿಡ್ತಾರೆ ಮೊಳಕೆ ಬೇಗ ಬರಲಿ ಅಂತ. ಅದರಿಂದ ಏನಾಗುತ್ತೆ, ಮೊಳಕೆ ಬರ್ತದೆ, ಬಟ್ ಅಲ್ಲಿ ನಾವು ಯಾವಾಗ ಟೈಟ್ ಆಗಿ ಬಟ್ಟೆಯಲ್ಲಿ ಕಟ್ಟಿದಾಗ ಏನಾಗ್ತದೆ, ಶಿಲೀಂಧ್ರ ಬೆಳವಣಿಗೆ ಆಗ್ತದೆ. ಸೊ ಅದು ಮತ್ತೆ ಗಿಡ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ರೈತರು ಕೆಲವರೆಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ, ನೆನೆಸಿಟ್ಟ ತಕ್ಷಣ ನಾಟಿ ಮಾಡಿ ಒಣಗಿಸಿ ನಾಟಿ ಮಾಡ್ತಾರೆ, ಬಟ್ ಕಟ್ಟಿಡೋದು ಅದು ಸೂಕ್ತ ಪದ್ಧತಿ ಅಲ್ಲ. ಸೊ ಇವೆಲ್ಲ ಕಂಡು ಮಾಡಿದ್ರೆ ಹತೋಟಿ ನಾವು ಚೆನ್ನಾಗಿ ಮಾಡಬಹುದು. ಈ ಎಲ್ಲ ವಿಷಯಗಳನ್ನ ಗಮನಿಸಿದ್ರೆ ಬೆಂಡೆಯಿಂದ ಕೂಡ ಒಳ್ಳೆಯ ಲಾಭವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌದು, ಬೆಂಡೆಯಿಂದ ನಾನು ಏನ್ ಹೇಳ್ದೆ ಅಲ್ಲ, 1 ಗಿಡದಿಂದಾನೇ ನಾವು 1.5 ಕೆಜಿ ತನಕ ಇಳುವರಿ ಪಡ್ಕೋಬಹುದು. 3 ಕೆಜಿ ತನಕ ಕೂಡ ಇಳುವರಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಏನ್ ಅರ್ಕ ವೆಜಿಟೇಬಲ್ ಸ್ಪೆಷಲ್ ಎಲ್ಲ ಬಳಸೋದ್ರಿಂದ ಸಾಮಾನ್ಯವಾಗಿ ಸೀಸನ್ ಅಲ್ಲಿ 60 ರೂಪಾಯಿ ಇರ್ತದೆ ನಾರ್ಮಲಿ, ಕೆಲವೊಂದ್ಸರಿ 150 ಕೂಡ ಹೋಗೋ ಚಾನ್ಸಸ್ ಇದೆ. ಈಗ ತುಂಬಾ ಬೇಡಿಕೆ ಇದೆ ಈ ಆಲೂಬೆಂಡೆ ಏನಿದೆಯಲ್ಲ, ತುಂಬಾ ಬೇಡಿಕೆ ಇದೆ. ಈ ಆಲೂಬೆಂಡೆನೆ ಬೇರೆ ಕಡೆಯಿಂದ ನಮ್ಮ ಮಂಗಳೂರು ಕೂಡ ಬರ್ತಾ ಇದೆ. ಸೊ ಇದನ್ನ ಮಾಡೋದ್ರಿಂದ ಏನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಬೆಳೆ ಪರಿವರ್ತನೆ ಮಾಡ್ಬೇಕಾಗುತ್ತೆ. ಅದೇ ಜಾಗದಲ್ಲಿ ಹಿಂದೆ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ಮತ್ತೆ ಬೆಂಡೆ ಹಾಕೋದಷ್ಟು ಸೂಕ್ತ ಅಲ್ಲ. ಬೆಳೆ ಪರಿವರ್ತನೆ ಮಾಡಿ ಈ ಅಂಟುಗಳನ್ನೆಲ್ಲ ಬಳಸಿ ಇದು ಮಾಡೋದ್ರಿಂದ ತುಂಬಾ ಇಳುವರಿ ನಾವು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ರಶ್ಮಿ ಅವರೇ, ಮುಖ್ಯವಾಗಿ ಬೆಂಡೆಯ ಒಂದು ನಿರ್ವಹಣೆ ಮತ್ತೆ ನಮ್ಮಲ್ಲಿಗೆ ಸೂಕ್ತವಾದಂತಹ ಏನು ಹಾಲು ಬೆಂಡೆ ಅಂತ ಹೇಳ್ತೇವೆ, ಅದರ ಒಟ್ಟು ಯಾವ ರೀತಿಯಲ್ಲಿ ಅದನ್ನ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಬೆಂಡೆ ಬೆಳೆ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ರಶ್ಮಿ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆಯಾಗಿದೆ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾಹಿತಿ. ಕೋಕೋ ಸಸಿಗಳನ್ನು ತಯಾರಿಸಿದ ನಂತರ ಅದನ್ನು 2 ಸಾಲು ಅಡಿಕೆ ಅಥವಾ ತೆಂಗಿನ ಮರಗಳ ನಡುವೆ 1 ಅಥವಾ 2 ಸಾಲು ನಾಟಿಯನ್ನು ಮಾಡಬಹುದು. 90x90x90 cm ಅಳತೆಯ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು ಮತ್ತು 25 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ಬಿಳಿ ಇರುವೆ ಎಂದು ಕರೆಯುವ ಈ ಗೆದ್ದಿಲು ಹುಳುಗಳು ಇರುವೆಗಳಂತೆ ಸಂಘ ಜೀವನ ನಡೆಸುತ್ತವೆ. ಸಾಮಾನ್ಯವಾಗಿ ಗೆದ್ದಿಲನ್ನು 2 ಪಂಗಡಗಳಾಗಿ ವಿಂಗಡಿಸಬಹುದು. ಒಂದು ಮಣ್ಣಿನಲ್ಲಿ ವಾಸಿಸುವ ಗೆದ್ದಲಾದರೆ ಮತ್ತೊಂದು ಮರದಲ್ಲಿ ವಾಸಿಸುವ ಗೆದ್ದಲು. ಒಂದು ಗೆದ್ದಿಲಿನ ಪರಿವಾರದಲ್ಲಿ ಲಕ್ಷಾಂತರ ಗುಣಗಳಿರುತ್ತವೆ. ಸುಮಾರು 3,000 ಜಾತಿಯ ಗೆದ್ದಿಲು ಹುಳುಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಇವುಗಳು ಬಹುಮುಖ್ಯವಾಗಿ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮರಮುಟ್ಟುಗಳ ಮೇಲೆ ಒಣಗಿ ಬಿದ್ದಿರುವ ದಿಮ್ಮಿಗಳ ಕೆಳಗೆ ಭೂಮಿಯೊಳಗೆ ಗೂಡು ಕಟ್ಟಿಕೊಳ್ಳುವುದು ಸಾಮಾನ್ಯವಾದರೂ ಕೆಲವು ಜಾತಿಯ ಗೆದ್ದಿಲುಗಳು 10-20 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದ ಹುತ್ತವನ್ನು ನಿರ್ಮಿಸುತ್ತವೆ. ಈ ಹುಳುವಿನ ಪರಿವಾರದಲ್ಲಿ ಕೆಲಸಗಾರ ಹುಳುಗಳು, ಸೈನಿಕ ಹುಳುಗಳು, ರಾಜ ಮತ್ತು ರಾಣಿ ಎಂಬ 4 ಜಾತಿಯ ಹುಳುಗಳು ಇರುತ್ತವೆ. ಗೂಡಿನ ಎಲ್ಲ ಕಾರ್ಯಗಳ ನಿರ್ವಹಣೆ ಕೆಲಸಗಾರ ಗೆದ್ದಲಿನ ಹೊಣೆ, ಮತ್ತು ಈ ಕೆಲಸಗಾರ ಹುಳುಗಳೇ ಬೆಳೆಯನ್ನು ಬಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಗೂಡಿನ ಎಲ್ಲ ಚಟುವಟಿಕೆಗಳು ರಾಣಿ ಹುಳುವಿನ ನಿರ್ದೇಶನದಂತೆ ನಡೆಯುತ್ತೆ. ಆದ್ದರಿಂದ ಗೆದ್ದಲನ್ನ ನಿರ್ಮೂಲನೆ ಮಾಡುವಲ್ಲಿ ರಾಣಿ ಹುಳುವನ್ನ ನಾಶಪಡಿಸುವುದು ಅತ್ಯಂತ ಅವಶ್ಯಕ. ಕರ್ನಾಟಕದಲ್ಲಿ ಸುಮಾರು 12 ಜಾತಿಗೆ ಸೇರಿದ ಗೆದ್ದಿಲು ಹುಳುಗಳು ವಿವಿಧ ಬೆಳೆ ನಾಶಪಡಿಸುವುದನ್ನು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಗೋಧಿ, ರಾಗಿ, ಜೋಳ, ಮೆಕ್ಕೆಜೋಳ, ಕಬ್ಬು, ಹತ್ತಿ, ಸೂರ್ಯಕಾಂತಿ, ಶೇಂಗಾ, ಹುರುಳಿ, ಹುಚ್ಚೆಳ್ಳು, ಹಣ್ಣಿನ ಮರಗಳು ಹಾಗೂ ಅರಣ್ಯ ಮರಗಳು ಮುಂತಾದವುಗಳು ಸಾಮಾನ್ಯವಾಗಿ ಗೆದ್ದಿಲಿನ ಬಾಧೆಗೆ ತುತ್ತಾಗಿರುತ್ತೆ. ಮಣ್ಣಿನ ತೇವಾಂಶ ಕಡಿಮೆಯಾದಾಗ ಇದರ ಬಾಧೆ ಹೆಚ್ಚು. ಇವು ಸಾಮಾನ್ಯವಾಗಿ ಬೇರು ಮತ್ತು ಭೂಮಿಯ ಮಟ್ಟದಲ್ಲಿರುವ ಕಾಂಡದ ಭಾಗವನ್ನು ಮಾತ್ರ ತಿನ್ನೋದ್ರಿಂದ ಗಿಡ ಅಥವಾ ಸಸಿಗಳು ಒಣಗುತ್ತೆ. ಕಪ್ಪು ಮಣ್ಣಿನ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಗೆದ್ದಿಲಿನ ಬಾಧೆ ಕಡಿಮೆ. ಈ ಗೆದ್ದಿಲು ಹುಳುಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕೆಂದ್ರೆ ಗೆದ್ದಿಲ ಗೂಡುಗಳನ್ನು ಗುರುತಿಸಿ ರಾಣಿ ಹುಳವನ್ನು ನಾಶಪಡಿಸಬೇಕು. ಬೆಳೆಗಳಿಗೆ ಆಗಾಗ ನೀರು ಹಾಯಿಸ್ತಾ ಇರಬೇಕು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೇಸಾಯ ಮಾಡೋದ್ರಿಂದ ಗೆದ್ದಿಲಿನ ಬಾಧೆಯನ್ನು ಕಡಿಮೆ ಮಾಡಬಹುದು. ಹುತ್ತಗಳನ್ನು ನಿರ್ಮಿಸುವ ಗೆದ್ದಿಲನ್ನು ನಾಶಪಡಿಸಲು ಹುತ್ತಗಳಿಗೆ ವಿಷಪೂರಿತ ವಸ್ತುವನ್ನು ಹಾಕಬಹುದು. 1 ಮೀಟರ್ ಸುತ್ತಳತೆ ಇರುವ ಹುತ್ತಕ್ಕೆ 2 ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಗಳನ್ನು ಹಾಕಿ ಅದರ ಗಾಳಿ ಹೊರಗೆ ಹೋಗದಂತೆ ಎಲ್ಲಾ ರಂಧ್ರಗಳನ್ನು ಹಸಿಮಣ್ಣಿನಿಂದ ಮುಚ್ಚಬೇಕು. ಪ್ರತಿ ಲೀಟರ್ ನೀರಿಗೆ 5-10 ಮಿಲಿ ಕ್ಲೋರೋಫೈರಿಫಾಸ್ 20 ECಯನ್ನ ಸೇರಿಸಿ ಪ್ರತಿ ಹುತ್ತಕ್ಕೆ 18 ಲೀಟರ್ ದ್ರಾವಣವನ್ನ ಸುರಿಬೇಕು. ಕೆಲವು ಸಂದರ್ಭಗಳಲ್ಲಿ ಹುತ್ತದ ಮೇಲೆ ರಂಧ್ರಗಳನ್ನು ಮಾಡಿ ಈ ದ್ರಾವಣವನ್ನ ಸುರಿಬೇಕಾಗತ್ತೆ. ಈ ದ್ರಾವಣವು ರಾಣಿಯ ವಾಸಸ್ಥಾನಕ್ಕೆ ತಲುಪುವಂತೆ ನೋಡಿಕೊಳ್ಬೇಕು. ಬೆಳೆಗಳಲ್ಲಿ ಗೆದ್ದಿಲಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 5 ಮಿಲಿ ಕ್ಲೋರೋಫೈರಿಫಾಸ್ 20 ECಯನ್ನ ಸೇರಿಸಿ ಬಾಧೆಗೊಳಗಾದ ಪ್ರದೇಶದಲ್ಲಿ ಮಣ್ಣು ನೆನೆಯುವಂತೆ ಸುರಿಬೇಕು. ಕಬ್ಬನ್ನು ನಾಟಿ ಮಾಡುವಾಗ ತುಂಡುಗಳ ಮೇಲೆ ಇದೇ ಸಿಂಪಡಣೆಯನ್ನು ಅನುಸರಿಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗಂಗಾ, ಓಮು, ಮರಾಠೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ರಾಧನ ಎಡ್ನಾಥೇಲಿ ತಂಬಕಾತು ತಂಬಕಾತು ರಾಧನ ಎಡ್ನಾಥೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚಾತಲಗಲೋಲೇಗೇರದಿ ಪಾಯಾತು ಲೇಗೇರದಿ ಪಾಯಾತು ಶ್ರೀಕೃಷ್ಣ ಹಾತಲಗಲೋಲೇಗೇರದಿ ಪಾಯಾತು ಲೇಗೇರದಿ ಪಾಯಾತು ರಾಧನ ಪೋ ಬೀಜಲೀನ ತಾಕಾತು ತಾಕಾತು ರಾಧನ ಪೋ ಬೀಜಲಿ ತಾಕಾತು ತಾಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತಲಗಲೋ ಲೇಗೇರದಿ ಪಾಯಾತು ಲೇಗೇ ರದಿ ಪಾಯಾತ ಶ್ರೀಗ್ನಾಥ ಲಗ್ಲೋ ಲೇಗೇರದಿ ಪಾಯಾತ ಲೇಗೇರದಿ ಪಾಯಾತ ರಾಧನ ಪೋ ಬೀಜಲೀನ ಲೋಣಿಯಾತ ಲೋಣಿಯಾತ ರಾಧನ ಪೋ ಬೀಜಲಿ ಲೋಣಿಯಾತ ಲೋಣಿಯಾತ ರಾಧನ ಪೋಟೋ ತೇಲಿ ತಂಬಕಾತ ತಂಬಕಾತ ರಾಧನ ಪೋಟೋ ತೇಲ ತಂಬಕಾತ ತಂಬಕಾತ ಶ್ರೀಕೃಷ್ಣ ಚ ಹಾತಲಗಲೋ ಲೇಗೇರದಿ ಕಂಬರಾತ ಲೇಗೇರದಿ ಕಂಬರಾತ ಶ್ರೀಗ್ನಾಥ ಲಗ್ಲೋ ಲೇಗೇರದಿ ಕಂಬರಾತ ಲೇಗೇರದಿ ಕಂಬರಾತ ರಾಧನ ಪೋ ಬೀಜಲೀನ ತೂಪಾತು ತೂಪಾತು ರಾಧನ ಪೋ ಬೀಜಲಿ ತೂಪಾತ ತೂಪಾತ ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು ರಾಧನ ಕುಳಕ ತೇಲಿ ತಂಬಕಾತು ಕಾತ ತಮಕಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಾನಾತ ಲೇವಗೇರದಿ ಕಾನಾತ ಶ್ರೀ ಕೃಷ್ಣ ಆತ ಲಗಲೋ ಲೇವಗೇರದಿ ಕಾನಾತ ಲೇವಗೇರದಿ ಕಾನಾತ ರಾಧನ ಪೋ ಬಿಜಲಿ ದೂದಾತ ದೂದಾತ ರಾಧನ ಪೋ ಬಿಜಲಿ ದೂದಾತ ದೂದಾತ ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಪಾಯಾತ ಲೇವಗೇರದಿ ಪಾಯಾತ ಶ್ರೀ ಕೃಷ್ಣ ಲಗಲೋ ಲೇವಗೇರದಿ ಪಾಯಾತ ಲೇವಗೇರದಿ ಪಾಯಾತ ರಾಧನ ಪೌ ಬಿಜಲಿ ತಕಾತ ತಕಾತ ರಾಧನ ಪೌ ಬಿಜಲಿ ತಕಾತ ತಕಾತ ರಾಧನ ಚೈನ ತೈಲಿ ತಂಬಕಾತ ತಂಬಕಾತ ರಾಧನ ಚೈನ ತೈಲಿ ತಂಬಕಾತ ತಂಬಕಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಪಾಯಾತ ಲೇವಗೇರದಿ ಪಾಯಾತ ಶ್ರೀ ಕೃಷ್ಣ ಆತ ಲಗಲೋ ಲೇವಗೇರದಿ ಪಾಯಾತ ಲೇವಗೇರದಿ ಪಾಯಾತ ರಾಧನ ಪೌ ಬಿಜಲಿ ಲಣಿಯಾತ ಲಣಿಯಾತ ರಾಧನ ಪೌ ಬಿಜಲಿ ಲಣಿಯಾತ ಲಣಿಯಾತ ರಾಧನ ಪಟ್ಟ ತೇಲಿ ತಂಬಕಾತ ತಂಬಕಾತ ರಾಧನ ಪಟ್ಟ ತೇಲ ತಂಬಕಾತ ತಂಬಕಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಂಬರಾತ ಲೇವಗೇರದಿ ಕಂಬರಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಂಬರಾತ ಲೇವಗೇರದಿ ಕಂಬರಾತ ರಾಧನ ಪೌ ಬಿಜಲಿ ತೂಪಾತ ತೂಪಾತ ರಾಧನ ಪೌ ಬಿಜಲಿ ತೂಪಾತ ತೂಪಾತ ರಾಧನ ಕುಡುಕ ತೇಲಿ ತಂಬಕಾತ ತಂಬಕಾತ ರಾಧನ ಕುಡುಕ ತೇಲಿ ತಂಬಕಾತ ತಂಬಕಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಾನಾತ ಲೇವಗೇರದಿ ಕಾನಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಾನಾತ ಲೇವಗೇರದಿ ಕಾನಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಾನಾತ ಶ್ರೀ ಕೃಷ್ಣ ಚಾತ ಲಗಲೋ ಲೇವಗೇರದಿ ಕಾನಾತ ಲೇವಗೇರದಿ ಕಾನಾತ ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಯೇಯಿಲ ತರ ಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ಯೇಯಿಲ ಬಾಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ರ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿ ಯೇಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿನ ಹಾಡಿಲ ಎಡ್ನಾಚೋ ಜೋಡು ಎಡ್ನಾಚೋ ಜೋಡು ಮಾಮಾಜಿನ ಹಾಡಿಲ ಎಡ್ನಾಚೋ ಜೋಡು ಎಡ್ನಾಚೋ ಜೋಡು ಎಡ್ನಾಚೋ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಎಡ್ನಾಚೋ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಯೇಯಿಲ ತರ ಯೇಯಿಲ ಮಾಮಜಿ ಬಾಯೇಯಿಲ ಮಾಮಜಿ ಬಾಯೇಯಿಲ ಯೇಯಿಲ ಸುಯೇಯಿಲ ಮಾಮಜಿ ಬಾಯೇಯಿಲ ಮಾಮಜಿ ಬಾಯೇಯಿಲ ಮಮಜಿ ಬಾಯೇಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಮಜಿ ಬಾಯೇಯಿಲ ಕಾಯು ಬಹಾಡಿ ಕಾಯು ಬಹಾಡಿ ಮಮಜಿನ ಹಾಡಿಲ ಚೈನಾಚ ಜೋಡು ಚೈನಾಚ ಜೋಡು ಮಮಜಿನ ಹಾಡಲ ಚೈನಾಚ ಜೋಡು ಚೈನಾಚ ಜೋಡು ಚೈನಾಚ ಜೋಡ ಮೇಯ ಲೇಯ ಸಿನಾಯಿ